ಮೆಗಾಹರ್ಟ್ಸ್. ಈಗ ವೇಳೆ 5:38. ಆತ್ಮೀಯ ಕೇಳು ಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಂಬಿ ನಿಂಗೆ ವಯಸ್ಸಾಯಿತೋ ಚಿತ್ರದ ಗೀತೆ ಹಾಡಿದ್ದಾರೆ ಆದಿತ್ಯ, ವೇಣುಗೋಪಾಲ್, ಅಭಿನವ್, ಅಂಕಿತಾ ಶಾಸ್ತ್ರಿ ಮತ್ತು ಸಾನ್ವಿ ಶೆಟ್ಟಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಅರ್ಜುನ್ ಜನ್ಯ ಅವರದು. ನಂಗೆ ಈ ವಯಸ್ಸಲ್ಲಿ ಕಣ್ಣೇ ಕಾಣಲ್ಲ, ಕಾಪಿ ಬೇರೆ ಹೊಡಿತೀನಿ. ಅಂಬಿ ನಿಂಗೆ ವಯಸ್ಸಾಯ್ತೋ ಚಿತ್ರದ ಇನ್ನೊಂದು ಗೀತೆ ಹಾಡಿದ್ದಾರೆ ಅನುರಾಧ ಮತ್ತು ಸಂಗಡಿಗರು. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸುನೀತಾ ಭೂಪರಾಜ್ ಮತ್ತು ಶ್ರೀನಿವಾಸ್. ಚಿತ್ರ ಮೊದಲ ಸಲ. ತುಂಬಿದಾ ಪಧಮನಿ ಈ ಅಭಿಧಮನಿ ಆಗಿದೆ ಕವಿನಿ ಮೇರೆ ಮೀರಿದೆ ನಕ್ಷತ್ರದ ಮನೆಯಲ್ಲಿ ಬಣ್ಣಗಳ ಬಳಿದವಳೆ ಸಮುದ್ರದ ಎದೆಯಲ್ಲಿ ಸಾಲು ದೀಪ ಹಚ್ಚಿದವಳೆ ಒಲವಾಗಮನ ಪ್ರಥಮ ಕನಸಾಗಮನ ಪ್ರಥಮ ಮರದಾ ಮಿಲನ ಪ್ರಥಮ ದಹಿಸೋ ಮೌನ ಪ್ರಥಮ ಮನದಾ ಮಿಲನ ಪ್ರಥಮ ಮಧುರ ಗಾನ ದೇಶಭಕ್ತಿ ನರನಾಡಿ ಹಾಡಲಿ ದೇಶ ಗೀತೆಗೆ ಹೇಳಿ ಓ ಭಾರತೀಯರೇ ತಡವೇ ಕಿಚ್ಚಲವಿಲ್ಲದ ಜನ್ಮ ಇನ್ನೇಕೆ ಇನ್ನಾದರೂ ಹೇಳಿರೋ ಮಾತರಂ ಒಂದೇ ಮಾತರಂ ಮಾತರಂ ಒಂದೇ ಮಾತರಂ ಮಾತರಂ ಬಿಡಿಸಿ ಹೇಳಿ ಆ ಭಾವನೆಯ ಶಾಶ್ವತ ಎಲ್ಲ ದೇವರಿಗೂ ಸಮ್ಮತ ಧರ್ಮ ಗ್ರಂಥಗಳ ಸಾರವೇ ಒಂದು ಕೂಡುವುದೇ ಅಲ್ಲವೇ ನಾವು ಬೇರೆ ಅನ್ನೋ ಭೇದ ಭಾವ ಈಗಿನ್ನು ಯಾರೋ ಆಳಬೇಕೇ ಈಗ ನಮ್ಮನ್ನು ಎಂದು ನಾವು ಒಂದೇ ಒಂದೇ ರಾಜ್ಯದಲ್ಲಿ ರಾಶಿ ತಪ್ಪುಗಳ ಕಾಮ ಕ್ರೋಧಗಳ ಮದನ ಲೀಲೆ ರಾಮ ರಾಜ್ಯದಲ್ಲಿ ರಾಶಿ ತಪ್ಪುಗಳ ಕಾಮ ಕ್ರೋಧಗಳ ಮದನ ಲೀಲೆ ಗಾಂಧಿ ನಾಡಿನಲ್ಲಿ ಗೂಡ್ಸೆ ಪಿಂಡಗಳ ದೇಶ ದ್ರೋಹಿಗಳ ಕದನ ಶಾಲೆ ಗಾಂಧಿ ನಾಡಿನಲ್ಲಿ ಗೂಡ್ಸೆ ಪಿಂಡಗಳ ದೇಶ ದ್ರೋಹಿಗಳ ಕದನ ಶಾಲೆ ಆಡೋ ಭಾಷೆಯಲ್ಲಿ ಭಿನ್ನತೆ ನೋಡೋ ನೋಟದಲ್ಲಿ ಏಕತೆ ಹಾಡೋ ಗೀತೆಗಳು ದೂರಿವೆ ಒಂದೇ ಭಾವಗಳು ಅಲ್ಲವೇ ನಾವು ಅಂದು ಇಂದು ಎಂದು ಮುಂದು ಬಂದೇನೆ ದೇಶ ಕಾಯಲೆಂದು ನಾವು ಮುಂದೇನೆ ಒಂದೇ ಒಂದೇ ದೇಶಭಕ್ತಿ ನರನಾಡಿ ಮಾಡಲಿ ದೇಶಗೀತೆಗೆ ಹೇಳಿ ಓ ಭಾರತೀಯರೇ ತಡವೇಕೆ ಛಲವಿಲ್ಲದ ಜನ್ಮ ಇನ್ನೇ ನಿನ್ನಾದರೂ ಹೇಳಿರೋ ವಂದೆ ಮಾತರಂ ಮಾತರಂ ನಿನ್ನಾದರೂ ಹೇಳಿರೋ ವಂದೆ ಮಾತರಂ ಮಾತರಂ ಇದುವರೆಗೂ ದರ್ಶನ ಚಿತ್ರದ ಹಾಡನ್ನು ಕೇಳಿದಿರಿ. ಕೇಳಿ ಬಂದ ಧ್ವನಿಗಳು ಹೇಮಂತ್ ಮತ್ತು ಸಾಧು ಕೋಕಿಲ ಅವರದು. ಈಗ ಮಹಾರಾಜ ಚಿತ್ರದ ಗೀತೆ, ಗಾಯಕರು ರಾಜೇಶ್ ಮತ್ತು ಚಿತ್ರ ಕೆಎಸ್. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 11/2/2023. ಪ್ರಕಟಣೆ ಕೇಳಿದಿರಿ. ಬಂತು ಏನು ಹೇಳದೆ ಅಂತೂ ಇಂತೂ ಕನಸಿಗೊಂದು ಕಾಲ ಬಂದಿದೆ. ರೆಪ್ಪೆ ಮುಚ್ಚಿ ನಿಂತೆ ಒಂದು ಕ್ಷಣ, ಮನಸ್ಸು ಬಿಚ್ಚಿ ಕುಂತು ಅದೇ ದಿನ. ಏನು ಗಿಡಿಲಿ ಇಲ್ಲ ತಂದೆ ಮನ ಸಿಗೊಂದು ಕಾಲ ಬಂದಿದೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಒರಟ ಐ ಲವ್ ಯು ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿಆರ್ ಶಂಕರ್. ಸ್ವಂತ ಹಾಗಂತ ಹೂ ಹೇಳದು, ಮೋಡಕ್ಕೆ ಮಳೆಯು ಸ್ವಂತ ಅನ್ನುತ್ತ ಮೋಡ ಕೂಡದು. ನನ್ನ ಮನಸ್ಸು ಕೂಡ ನನ್ನ ಸ್ವಂತವಲ್ಲ ಎಂದೂ ಕೊಡುವುದಿಲ್ಲ, ಅನ್ನೋ ಸ್ವಾರ್ಥವಿಲ್ಲ ಕಂಡೊಡನೆ ನಿನದಾಯಿತು. ಬಂತು ಬಂತು ಪ್ರೀತಿ ಬಂತು ಏನು ಹೇಳದೆ ಅಂತೂ ಇಂತೂ ಕನಸಿಗೊಂದು ಕಾಲ ಬಂದಿದೆ. ಹೆಪ್ಪೆ ಮುಚ್ಚಿ ನಿಂತೆ ಒಂದು ಕ್ಷಣ, ಮನಸ್ಸು ಬಿಚ್ಚಿ ಕುಂತು ಅದೇ ದಿನ. ಸಿಗೊಂದು ಕಾಲ ಬಂದಿದೆ, ಎದ್ದೇ ಮುಚ್ಚಿ ಮನಸ್ಸು ಬಿಚ್ಚಿ ಕುಂತು ಅದೇ ದಿನ ತಿಳಿದಿಲ್ಲ ನನ್ನೀ ಮನ ಹೇಗೋ ಹಾಗೆ ಅಲ್ಲಿಸುತ್ತ ದಿನ ಬಂತು ಬಂತು ಪ್ರೀತಿ ಬಂತು ಏನು ಹೇಳದೆ ಅಂತು ಇಂತು ಕನಸಿ ಒಂದು ಕಾಲ ಬಂದಿದೆ. ಕಾರ್ಯಕ್ರಮದ ಕಡೆಯದಾಗಿ ಪಲ್ಲಕ್ಕಿ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಚಿತ್ರ ಮತ್ತು ರಾಜೇಶ್. ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.